ನಿನ್ನಂತ ಸ್ವಾಮಿಯನಗುಳ್ಟು ನಿನಗಿಲ್ಲ, ನಿನ್ನಂತ ಸ್ವಾಮಿಯನಗುಂಟು ನಿನಗಿಲ್ಲ, ನಿನ್ನಂತ ತಂದೆಯು ಎನಗುಂಟು ನಿನಗಿಲ್ಲ, ನಿನ್ನಂತ ದೊರೆಯು ಎನಗುಂಟು ನಿನಗಿಲ್ಲ, ನೀನೇ ಪರದೇಶಿ ನೀನೇ ಪರದೇಶಿ, ನಾನೇ ಸ್ವದೇಶಿ ನೀನೇ ಪರದೇಶಿ ನಾ ಎನ್ನ ತಾಯಿ ನಿನ್ನ ಎನ್ನ ತಾಯಿ ಲಕುವಿ ನಿನ್ನ ರಜಿ ಲಕುಮಿ ಎನ್ನ ತಾಯಿ ನಿನ್ನ ರಜಿ ಲಕುಮಿ ಎನ್ನ ತಾಯಿ ನಿನ್ನ ರಜಿ ಲಕುವಿ ಎನ್ನ ತಾಯಿ ನಿನ್ನ ತಾಯ ತೋರೋ ಪುರಂದರ ವಿಠಲ ಎನ್ನ ತಾಯ ತೋರೋ ನಿನ್ನ ತಾಯ ತೋರೋ ಪುರಂದರ ವಿಠಲ ನಿನ್ನ ರಶಿಲ ಕುಮಿ ಎನ್ನ ತಾಯಿ ನಿನ್ನ ತಾಯ ತೋರೋ ಪುರಂದರ ವಿಠಲ ಯಮನಲ್ಲಿ ಕಾಣನೆಂದು ಹೇಳಬೇಡ, ಯಮನಲ್ಲಿ ಕಾಣನೆಂದು ಯಮನ ಶ್ರೀರಾಮನು ಸಂದೇಹಬೇಡ, ಯಮನಲ್ಲಿ ಕಾಣನೆಂದು ಹೇಳಬೇಡ, ಯಮನ ಶ್ರೀರಾಮನು ಸಂದೇಹಬೇಡ, ಯಮನಲ್ಲಿ ಕಾಣನೆಂದು ಕೇಳಬೇಡ, ಯಮನೇ ಶ್ರೀರಾಮನು ಸಂದೇಹಬೇಡ, ಯಮನಲ್ಲಿ ಕಾಣನೆಂದು ಕೇಳಬೇಡ, ನಂಬಿದ ವಿಭೀಷಣಗೆ ನಂಬಿದ ವಿಭೀಷಣಗೆ ರಾಮನಾದ ನಂಬಿದ ಸಂದೇಹ ಬೇಡ ಎಂಬ ನಿಧಿ ಕಾಣನೆಂದು ಕಂಸನಿಗೆ ಶತ್ರುವಾದ ಹೇಳಬೇಡ.